ಅಸಂಭೂತಿ, ವ್ಯಕ್ತವಾದದ್ದು ಮತ್ತು ಅವ್ಯಕ್ತವಾದ ಕಾರ್ಯ ಬ್ರಹ್ಮ, ಕಾರಣ ಬ್ರಹ್ಮ, ಅವುಗಳ ವಿಶ್ಲೇಷಣೆಯನ್ನು ಮಾಡಿ ಆಗಿದೆ. ಈಗ ಮುಂಚಿತವಾಗಿ ಸ್ವತಂತ್ರವಾಗಿ ಅವುಗಳ ಫಲ ಏನು, ಕಾರ್ಯಬ್ರಹ್ಮವನ್ನು ಕರ್ಮನಿಷ್ಠ ಅಂತ ತಗೋತಾರೆ, ಇನ್ನು ಅದರೊಳಗೆ ಇನ್ನೊಂದು ಭಾಗ ಮಾಡಿ ವಿದ್ಯಾಸಹಿತವಾದ ಉಪಾಸನ, ಕರ್ಮದಲ್ಲಿ ವಿದ್ಯಾರಹಿತವಾದಂಥದ್ದು, ಎರಡನ್ನು ಸೇರಿಸಿ ಮಾಡಿದ್ರೆ ಏನು ಫಲ, ಕರ್ಮದಿಂದ ಪಿತೃಲೋಕ, ವಿದ್ಯೆಯಿಂದ ದೇವಲೋಕ, ಜೊತೆ ಸೇರಿಸಿ ಮಾಡಿದ್ದೆ ಅದು ಉಪಾಸನ. ಆ ಉಪಾಸನ ಬ್ರಹ್ಮ ಹಿರಣ್ಯಗರ್ಭ. ಅದೇ ವಿಷಯವನ್ನು ಮುಂದುವರಿಸ್ತಾ ಇದ್ದಾರೆ. ಸಂಭವಾದ ಅಸಂಭವಾದ, ಸಂಭವಾದ ಅಂದ್ರೆ ಸಂಭೂತಿ, ಅಸಂಭವಾದ ಅಂದ್ರೆ ಅಸಂಭೂತಿ. ಮತ್ತು ಶಬ್ದ ಉಪಾಸನೆಯ ಫಲ ಸಂಭೂತಿಯ ಫಲಕ್ಕಿಂತ ಬೇರೆಯಾಗಿದೆ, ಅಸಂಭೂತಿಯ ಫಲಕ್ಕಿಂತ ಬೇರೆ. ಅನ್ಯದೇವ ಆಹು ಸಂಭವಾದ, ಸಂಭೂತಿಗಿಂತ ಬೇರೆಯಾಗಿದೆ. ಅನ್ಯದಾಹು ಅಸಂಭವಾದ, ಅಸಂಭವಕ್ಕಿಂತ ಬೇರೆಯಾಗಿದೆ, ಅಸಂಭೂತಿಗಿಂತ ಬೇರೆಯಾಗಿದೆ. ಜೀರಾಣಾಂ ಸುಷುಮ, ಜ್ಞಾನಿಗಳಿಂದ ನಮಗೆ ತಿಳಿದು ಬಂದಿದೆ. ಜ್ಞಾನಿಗಳಿಂದ ನಮ್ಗೆ ತಿಳಿದು ಕೇಳಿಸ್ಕೊಂಡು ಅವ್ರು ಯಾರು ಅಂದ್ರೆ ಸೂಕ್ಷ್ಮ ಗ್ರಾಹಿಗಳು, ವಿಚಚಕ್ಷಿ, ವಿಚಚಕ್ಷಿ. ಭಾಷ್ಯ ಅನ್ಯದೇವ ಸಗೇವ ಆಹು ಫಲಂ ಸಂಭವಾತ್ ಸಂಭೂತೇ ಕಾರ್ಯಬ್ರಹ್ಮ ಉಪಾಸನಾತ್ ಅನಿಮಾದಿ ಐಶ್ವರ್ಯ ಲಕ್ಷಣಂ ವ್ಯಾಖ್ಯಾತವಂತ. ಸಂಭೂತಿ ಉಪಾಸನೆಯಿಂದ ಏನು ಫಲ? ಸಂಭೂತಿ ಉಪಾಸನ ಅಂದ್ರೆ ಕಾರ್ಯಬ್ರಹ್ಮ ಉಪಾಸನ. ಈ ಜಗತ್ತನ್ನು ಬ್ರಹ್ಮ ಅಂತ ಭಾವಿಸು, ಆ ಬ್ರಹ್ಮನೇ ನಾನು ಅಂತ ತಿಳಿಯೋದಲ್ಲ, ಆ ಬ್ರಹ್ಮನೇ ನಾನು ಅಂತ ಭಾವಿಸು. ಏಕೆಂದರೆ ಈ ಪ್ರತಿ ಈ ಜಗತ್ತು ಇದು ಕಾರ್ಯ, ಈ ಕಾರ್ಯ ಬ್ರಹ್ಮ ಮೊದಲು ಹೇಗಿತ್ತು ಅಂತಂದ್ರೆ ಅವ್ಯಕ್ತವಾಗಿತ್ತು. ಇಂತಹ ಕಾರ್ಯಬ್ರಹ್ಮನೇ ನಾನು ಎಂದು ಭಾವಿಸಿ ಉಪಾಸನವನ್ನು ಮಾಡುವುದರಿಂದ ಕಾರ್ಯಬ್ರಹ್ಮ ಉಪಾಸನಾದ ಅಣಿಮಾದಿ ಐಶ್ವರ್ಯ ಲಕ್ಷಣ ಅಷ್ಟ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ಒಂದೇ ಟೈಮ್ಗೂ ಆಗ್ಬೋದು, ಒಂದೊಂದಾಗಿ ಆಗ್ಬೋದು, ಬಿಟ್ಟು ಬಿಟ್ಟು ಆಗಬಹುದು, ಆಗದೇನೆ ಎಲ್ಲ ಪಾಸಿಬಿಲಿಟಿ ಇರ್ತವೆ. ಆದರೆ ತಾರ್ಕಿಕವಾಗಿ ನೋಡಿದ್ದಾದ್ರೆ ಏಕ ಏಕಕಾಲಕ್ಕೆ ಯಾವುದು ಆಗುದು. ಇವತ್ತು ಏಕಕಾಲಕ್ಕೆ ಆಗುದು ಏನಪ್ಪ ಅಂದ್ರೆ ಐಶ್ವರ್ಯ ಅನಿಮಾದಿ ಐಶ್ವರ್ಯ ಲಕ್ಷಣ ವ್ಯಾಖ್ಯಾತವಂತಹ ಇತ್ಯರ್ಥ. ಈಗಾಗಲೇ ಮಾವಿದನ ತಿಳಿಸಿ ಹೇಳಲಾಗಿದೆ. ತಥಾಚ ಅನ್ಯತ ಆಹು ಅಸಂಭವಾತ್ ಅಸಂಭೂತೇ ಅವ್ಯಾಕೃತಾತ್ ಅವ್ಯಾಕೃತ ಉಪಾಸನಾತ್ ಕಾರಣ ಬ್ರಹ್ಮ. ಮೇಲೆ ಹೇಳಿದ್ದು ಕಾರ್ಯ ಬ್ರಹ್ಮ, ಮೇಲೆ ಹೇಳಿದ್ದು ಕಾರ್ಯ ಬ್ರಹ್ಮ, ಈಗ ಹೇಳ್ತಾ ಇರೋದು ಕಾರಣ ಬ್ರಹ್ಮ. ಈ ಕಾರಣ ಬ್ರಹ್ಮ ಈ ಕಾರಣ ಬ್ರಹ್ಮವೇ ನಾನು. ಏನು ಕಾರಣ ಬ್ರಹ್ಮ ಅಂದ್ರೆ ಅವ್ಯಾಕೃತ ಅಸಂಭೂತಿ ಎಂದು ಶಬ್ದವನ್ನ ಉಪಯೋಗಿಸಲಾಗಿದೆ. ಅವ್ಯಾಕೃತ ಅಂತ ಅರ್ಥವನ್ನ ಕೊಡಲಾಗಿದೆ. ವ್ಯಾಕೃತ ಅಂದ್ರೆ ಉಂಟಾದದ್ದು, ಅವ್ಯಾಕೃತ ಅಂದ್ರೆ ಉಂಟಾಗುವ ಪೂರ್ವದಲ್ಲಿದ್ದಂತಹ ಸ್ಥಿತಿ ಅವ್ಯಾಕೃತ. ವೃಕ್ಷ ವ್ಯಾಕೃತ, ಬೀಜ ಅವ್ಯಾಕೃತ. ಈ ಅವ್ಯಾಕೃತ ಬ್ರಹ್ಮನನ್ನ ಉಪಾಸನಾ ಮಾಡಿದ್ಯಾದ್ರೆ ಅನ್ಯತ ಆಹು ಫಲಂ, ಅದರ ಫಲವೇ ಬೇರೆ ಆಗಿರ್ತದೆ ಅಂತ ಹೇಳ್ತಾರೆ. ಏನು ಫಲ ಆಗಾದ್ರೆ ಯತ ಉಕ್ತ ಅಂಧಂತ ಮಹಾಪ್ರವಿಶಂತೀತಿ ಪ್ರಕೃತಿ ಲಯ ಇತಿ ಚ ಪೌರಾಣಿಕ ಪೌರಾಣಿಕೈ ಪೌರಾಣಿಕೈ ಉಚ್ಯತ ಇತ್ಯೇವಂ ಸುಶ್ರುಮತೀರಾಣಾಂ ವಚನಂ ಯೇನಸ್ತದ್ವಿಚ ಚಕ್ಷಿರೇ ವ್ಯಾಕೃತ ಅವ್ಯಾಕೃತ ಉಪಾಸನಾಫಲಂ ವ್ಯಾಖ್ಯಾತವಂತ ಇತ್ಯರ್ಥ. ಅವರು ಎಲ್ಲಿ ಹೋಗ್ತಾರೆ? ಸಂಭೂತಿಯನ್ನ ಉಪಾಸನ ಮಾಡಿದವರು ಅವ್ರಿಗೇನ್ ಫಲ? ಓಕೆ, ಅವರಿಗೆ ಮೊದಲು ನಾವು ಏನು ಫಲ ಹೇಳಿದ್ವೋ ಅದಕ್ಕಿಂತ ಕತ್ತಲೆಯ ಫಲ ಅವರು ಎಲ್ಲೋ ದಾಟಿರ್ತಾರೆ. ನಿಜ ಅದು ಎಷ್ಟು ಕತ್ತಲೆ ಇರ್ತದೆ ಡೆಫಿನೆಟ್ಲಿ ಅಡ್ಡೆಲ್ಲೂ ಅದು ಆ ಸ್ಥಿತಿ ಭಾರಿ ಕತ್ತಲೆ ಕೊಡುತ್ತೆ ಅಂತ ನನಗೂ ಅನಿಸ್ತದೆ. ಯಾಕಂತಂದ್ರೆ ಕಲ್ಪ ಅಂತ ಹೋಯ್ತು, ಕಲ್ಪ ಅಂತ ಹೋಯ್ತು, ಕಲ್ಪವು ಅಂತ ಹೋದ ಸೃಷ್ಟಿನೇ ನಿಂತು. ಹೀಗೆ ಗಾಢ ನಿದ್ದೆಯಲ್ಲಿ ವ್ಯಕ್ತಿಗತವಾದ ಸಮಸ್ತ ಜಗತ್ತು ನಿಂತು ಹೋಗ್ತದೆ. ನನ್ನ ಆಫೀಸು, ನನ್ನ ನೌಕರಿ, ನನ್ನ ಉದ್ಯೋಗ, ನನ್ನ ಫ್ರೆಂಡ್ಸು, ನನ್ನ ಬಂಧುಗಳು, ನನ್ನ ಸಂಬಂಧಿಕರು, ಅವರ ಸಂಬಂಧವಾದ ನನ್ನ ಕೆಲಸಗಳು, ಕಾರ್ಯಗಳು, ಮಾತುಗಳು, ವ್ಯವಹಾರಗಳು, ಲೌಕಿಕ ಜಿಜ್ಞಾಸೆಗಳು ಎಲ್ಲವೂ ಸ್ತಬ್ಧವಾಗುವುದಲ್ಲ. ಆಗಾದ ನಿದ್ರ ಅನುಭವ ಹೆಂಗಿತ್ತು? ಬೆಳಕಿರ್ತದೆ, ಕತ್ತಲಿರ್ತದ ಅಂತ ಅರ್ಥ. ಹೇಗಿರ್ತದೆ ಕತ್ತಲೆ? ಆ ಕತ್ತಲೆಯಲ್ಲಿ ಏನಾದರೂ ಸ್ವಲ್ಪ ಚಿತ್ತ ಚಿತ್ರ ಮೂಡಿದ್ದೆ ಆದ್ರೆ ಅದಕ್ಕೆ ಕನಸು ಅಂತ ಕರೀತಾರೆ. ಅಲ್ಲಿಯೂ ಕತ್ತಲೆನೆ, ಅಲ್ಲಿಯೂ ಕತ್ತಲೆನೆ, ಸ್ವಲ್ಪ ಅಲ್ಪ ಸ್ವಲ್ಪ ಚಿತ್ರ ಮೂಡ್ತದೆ ಕನಸಿನ್ಯಾಗ. ಸಂಭೂತಿಯನ್ನು ಉಪಾಸನ ಯಾವನು ಮಾಡ್ತಾನೋ ಕತ್ತಲೆಯಲ್ಲಿ ಕೆಲವು ಚಿತ್ರ ಮೂಡಿದಂತೆ ಅದು ಕತ್ತಲೆನೆ. ಅಸಂಭೂತಿಯನ್ನ ಯಾರು ಉಪಾಸನೆ ಮಾಡ್ತಾರೋ ನೀವು ಪ್ರಶ್ನೆ ಕೇಳಬಾರದು ಅಂತ ಮೊದಲೇ ಹೇಳ್ಬಿಟ್ಟು ಸ್ವಾಮಿ ಇದು ಗಾಢ ಕತ್ತಲೆ ಅಂತ ನಿಮ್ಗೆ ಹೇಗೆ ಗೊತ್ತು? ಗಾಢ ನಿದ್ರೆ ಗಾಢ ಕತ್ತಲೆ ಹೌದಲ್ಲೋ, ಅಲ್ಲಿ ಕೂಡ ನನ್ನ ವೈಯಕ್ತಿಕವಾದ ಜಗತ್ತು ಸ್ತಬ್ಧವಾಗಿದೆಯಲ್ಲೋ. ವ್ಯಕ್ತಿಗತವಾದ ವೈಯಕ್ತಿಕವಾದ ನನ್ನ ಜಗತ್ತು ಎಲ್ಲಿ ಸ್ತಬ್ಧವಾಯಿತು ಅಲ್ಲಿ ಕತ್ತಲೆಯಲ್ಲಿ ಕೂಡಿದ್ದೆ ಅಂದ್ರೆ ಸಮಸ್ತ ಜಗತ್ತು ಎಲ್ಲಿ ಲಯವಾಗ್ತದೆ ಅದು ಕೂಡ ಮತ್ತು ಇವೆರಡು ಕತ್ತಲೆ ಬೇರೆ ಬೇರೆ ಅಲ್ಲ, ಕನಸು ಮತ್ತು ನಿದ್ರೆ. ಅನುಭವಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲೇನೂ ಭಾಷೆಯಲ್ಲಿ ಬಂದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಫಲ ಏನು ಅಂತಂದ್ರೆ ಅಂಧಂತಮಃ ಕುರುಡು ಕತ್ತಲೆ. ಯದು ಉಕ್ತಂ ಅಂಧಂತಮಃ ಪ್ರವೇಶಂತಿ, ಕುರುಡು ಗತ್ತಲೆಯನ್ನು ಪ್ರವೇಶಿಸುತ್ತಾನೆ. ಯಾವಾಗ ಅದು ಹೇಗಿರ್ತದೆ ಅಂತ ಸ್ಥಿತಿ, ಅದು ಪ್ರಕೃತಿ ಲಯ ಕಲ್ಪಾಂತವಾದ ಸ್ಥಿತಿ. ಇತಿ ಚ ಪೌರಾಣಿಕೈ ಉಚ್ಚತ, ಪುರಾಣದಲ್ಲಿ ಈ ಕೊನೆಯ ಮಾತನ್ನು ಹೇಳಿದ್ದಾರೆ. ಲಯ ಅಂದ್ರೆ ಏನದು? ಲಯ ಅಂದ್ರೆ ಎಲ್ಲವೂ ಕೂಡ ಸ್ತಬ್ಧವಾದದ್ದು. ನಾವು ಪೌರಾಣಿಕರಿಂದಲೂ ಕೇಳಿದ್ದೀವಿ, ಧೀರಾಣಾಂ ಸುಶ್ರಮ ವಿವೇಕಿಗಳಿಂದಲೂ ಕೇಳಿದ್ದೀವಿ. ಏನು ಈ ವಚನವನ್ನ, ಈ ಮಾತನ್ನ ಅವ್ರು ಯಾವ ಯಾರಿಗೆ ಹೇಳ್ಕೊಟ್ರು? ನಮಗೆ ಹೇಳ್ಕೊಟ್ಟಿದ್ದಾರೆ, ನಾವು ಕೇಳಿದ್ದೇವಿ. ತದ್ವಿಜ ಚಕ್ಷಿರೇ, ಈ ಪ್ರಕಾರವಾಗಿ ನಾವು ಆ ವಿವೇಕವನ್ನ ಬೆಳೆಸ್ಕೋಬೇಕು. ಏನು ಅಂತಂದ್ರೆ ವ್ಯಾಕೃತ ಅವ್ಯಾಕೃತ ಉಪಾಸನಾ ಫಲಂ ವ್ಯಾಖ್ಯಾತವಂತಹ ಇತ್ಯರ್ಥ. ಈ ಪ್ರಕಾರವಾಗಿ ವ್ಯಾಕೃತ ಉಪಾಸನಾ ಫಲ, ಅವ್ಯಾಕೃತ ಉಪಾಸನಾ ಫಲ ವಿವೇಕದಿಂದ ವಿಚಾರ ಮಾಡಿದಾಗ ಆ ವಿವೇಚನೆಯಲ್ಲಿ ಸ್ಪಷ್ಟವಾಗ್ತದೆ. ಒಬ್ಬರು ಅನಿಮಾದಿ ಐಶ್ವರ್ಯದ ಫಲವನ್ನು ಹೊಂದುತ್ತಾರೆ, ಇನ್ನೊಬ್ಬರು ಗಾಢ ಕತ್ತಲೆಯನ್ನು ಪ್ರವೇಶಿಸುತ್ತಾರೆ. ಮೊದಲಿನವರೇ ಒಳ್ಳೆಯವರಲ್ಲ, ಅದು ಕೂಡ ಬಿಗ್ ಬ್ರಾಕೆಟ್ ಒಳಗೆ ಗಾಢ ಕತ್ತಲೆ ಅರ್ಥವಿಲ್ಲ. ಇದು ನಿಮಗೆ ಸ್ಪಷ್ಟ ಆಗಿದೆ ಅಂತೇಳಿ ನಾನು ಗಾಢ ಕತ್ತಲೆ ಕನಸು ಅಂದು ಎರಡು ಉದಾಹರಣೆ. ಕನಸಿನ ಲೋಕ ಇಷ್ಟು ಬ್ರೈಟ್ ಇರುವುದಿಲ್ಲ ನೋಡು. ಕನಸಿನ ಲೋಕ ಎಚ್ಚರಾವಸ್ಥೆಯಲ್ಲಿ ಏನು ಬ್ರೈಟ್ ಆಗಿದೆ, ಇಷ್ಟು ಬ್ರೈಟ್ ಇರುವುದಿಲ್ಲ. ಕತ್ತಲೆಯಲ್ಲಿಯೇ ಚಿತ್ರಗಳು ಮೂಡ್ತಾ ಇರ್ತವೆ ಅಷ್ಟೇ. ಸಿನಿಮಾ ಹಾಲ್ ಒಳಗೆ ಲೈಟ್ ಆರಿಸಿ ಅದರೊಳಗನೆ ಸಿನಿಮಾ ಚಿತ್ರ ಮೂಡ್ತಾ ಇರ್ತದೆ. ಲೈಟು ಆರದ ಸಿನಿಮಾ ಚಿತ್ರನೂ ಇಲ್ಲ, ಅದು ಹೆಂಗಿರ್ತದೆ ಅನುಭವ? ಎಕ್ಸಾಕ್ಟ್ಲಿ ಇವನು ಲೈಟು ಇಲ್ಲ, ಚಿತ್ರನೂ ಮೂಡ್ತದೆ. ಎರಡು ಕುರುಡು ಕತ್ತಲೆ. ಯತೈವಂ ಅತಃ ಸಮುಚ್ಚಯ ಸಂಭೂತಿ ಅಸಂಭೂತಿ ಉಪಾಸನಯೋ ಯುಕ್ತ ಯುಕ್ತ ಇವ ಏಕ ಪುರುಷಾರ್ಥತ್ವ ಚ ಇತಿ ಆಹ. ಪುರುಷಾರ್ಥತ್ವಾತ್ ಚ ಇತಿ ಆಹ. ನಿನ್ನೆ ಹೇಳಿಕೊಟ್ಟ ಸಂಧಿ ಪ್ರಕಾರ ಆದೇಶ ಏನು? ಅಂಶ ಏನ್ ಬರ್ತದೆ? ಚಳವಳ. ಸಕಾರಕ ಚಕಾರ ಸಕಾರಕ ಚಕಾರ ಆದೇಶ ಆಯ್ತು. ಅವಾಗ ಏನಾಯ್ತು ಹೇಳ್ರಿ? ಪುರುಷಾಸತ್ವಾತ್, ಹಲೋ, ಪುರುಷಾಸತ್ವಾತ್ ಸ ಹೋಗಿ ಅಲ್ಲಿ ಚೆಲ್ಬಂತು. ಪುರುಷಾಸತ್ವಾಚ ಪುರುಷಾಸತ್ವಾಚ ಮತ್ತೊಂದು ಚೆಲ್ ಬಂತು. ಅವಾಗ ಏನಂದ್ರೆ ಡಬಲ್ ಚೆಲ್. ಆಮೇಲೆ ಇತಿ ಚೇತ್ಯ, ಆಮೇಲೆ ಆಹ ಚೇತ್ಯ, ಅದ ಪುರುಷಾಸತ್ವಾ ಚೇತ್ಯ ಇತ. ಈ ಪ್ರಕಾರವಾಗಿ ಏಕೆಂದರೆ, ಏಕೆಂದರೆ ಇತಹ ಅಂದ್ರೆ ಏಕೆಂದರೆ, ಏವಂ ಈ ಪ್ರಕಾರವಾಗಿ ಸಮುಚ್ಚಯ ಸಂಭೂತಿ ಅಸಂಭೂತಿ ಉಪಾಸನೆಯು, ಸಂಭೂತಿ ಮತ್ತು ಅಸಂಭೂತಿ ಉಪಾಸನೆಗಳು ಸಮುಚ್ಚಯವನ್ನು ತೋರಿಸ್ತವೆ. ಜ್ಞಾನನೂ ಇರಬೇಕು, ಕರ್ಮವೂ ಇರಬೇಕು ಅನ್ನೋದನ್ನು ತೋರಿಸ್ತವೆ. ಉಪಾಸನಾ ಯುಕ್ತ, ಉಪಾಸನೆಯೋಹೋ ಯುಕ್ತ, ಉಪಾಸನೆಯೋಹೋ ಯುಕ್ತ ಇವ ಏಕ ಪುರುಷಾರ್ಥತ್ವ ತತ್ವಾಚ ಇತಿ ಆಹ. ಒಬ್ಬನೇ ಒಬ್ಬ ಪುರುಷನು ಇವೆರಡನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ? ಇದು ಸಮುಚ್ಚಯವಾಗಿದ್ದರಿಂದಾಗಿ. ಅದು ಹೀಗೆ 14ನೇ ಶ್ಲೋಕ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ ವೇದೋಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಹುತಮಶ್ನುತೇ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ ವೇದೋಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ವಿನಾಶಂ. ಇಲ್ಲಿ ಸಂಭೂತಿ ಶಬ್ದನ ಬಿಟ್ಬಿಡಿ, ಸೋಮಣ ಶಬ್ದ ಬಿಡಿ. ಮುಂದಿನ ಶಬ್ದ ಯಾವುದು? ವಿನಾಶಂ. ಇದು ವಿನಾಶ ಶಬ್ದ ಹೇಗೆ ಗುರುತಿಸಬೇಕಂದ್ರೆ, ಯಾವುದು ನಾಶವನ್ನು ಹೊಂದುತ್ತದೆಯೋ ಅದು ವಿನಾಶ. ಜಗತ್ತಿನಲ್ಲಿ ಎಲ್ಲವೂ ನಾಶವನ್ನು ಹೊಂದುತ್ತದೆ. ಅರ್ಥೇನು? ಜಗತ್ತ ವಿನಾಶಕಾರಿ. ಮೊದಲು ಅಭ್ಯಾಸ ಮಾಡಿದೆ, ಜಗತ್ತೇನು ಸಂಭೂತಿಯನ್ನು ಅದನ್ನ ಜೋಡಿಸಿದೆ. ಸಂಭೂತಿ ವಿನಾಶಕಾರಿ. ಹೌದಾ? ಯಾವುದು ಸಂಭೂತಿಯೋ ಅದು ವಿನಾಶಕಾರಿ. ಅರ್ಥಾತ್ ಕಾರ್ಯಬ್ರಹ್ಮ ವಿನಾಶಕಾರಿ. ಅದಕ್ಕೆ ಲಾಜಿಕ್ ಕೊಟ್ಟು ಕಾರ್ಯಬ್ರಹ್ಮ ವಿನಾಶಕಾರಿ. ಹೊರತುಪಡಿಸಿ ಇನ್ನೊಂದು ಯಾವುದು? ಕಾರಣ ಬ್ರಹ್ಮ ಅವ್ಯಾಕೃತ ಅಸಂಭೂತಿ. ಅಲ್ಲೇ ಒಂದು ಅವರ್ಗ ಹಾಕೊಳ್ಳಿ, ನಾನು ಹುಡುಕ್ತಾ ಇದ್ದೇನೆ ಅವರ್ಗ. ವಿನಾಶೇನ ಮೃತ್ಯು ತೀರ್ಥ ಅಸಂಭೂತ್ಯ ಮೃತಮಶ್ನುತಿ ಅವರ್ಗ ಹಾಕಿದೆ. ನಿಂದ್ರೆ ಕೊಡಿ ಸ್ವಲ್ಪ, ಅದು ಮುಖ್ಯ ಅಲ್ಲಮ್ಮ. ಅದು ಅಂಡರ್ಸ್ಟುಡ್, ಅದು ಸಂಧಿ ಆಗಿದೆ. ಸಂಭೂತಿ ಸಂಭೂತ್ಯ ಅಮೃತ ಮಸ್ತುತಿ, ಅದು ಹೋಗಿದೆ. ಬಂದಿರೋದು ಅಸಂಭೂತಿ. ಅಸಂಭೂತಿ ಅನ್ನೋ ಶಬ್ದ ಬಂದೇ ಇಲ್ಲ ಇಲ್ಲಿ. ಇದು ಕರೆಕ್ಟ್ ನೋಡಿ, ಸಂಸ್ಕೃತ ಕರೆಕ್ಟ್. ತೀರ್ಥ ಅನ್ನೋದು ಅವ್ರಿಗೆ ಹಕ್ಕು. ತೀರ್ಥ ಮೂರನೇ ಸಾಲು ತೀರ್ಥ ಅಂತಿದೆ ನೋಡಿ, ತೀರ್ಥ ಆದ್ಮೇಲೆ ಒಂದು ಅವರ್ಗ ಇರೋಗಿಲ್ಲ. ಇಲ್ಲ ತಂದೆ ಆಗಿದೆ ಅದು ಒಂದು ಬಿಟ್ಟದಕ್ಕೆ ನೋಡಿ ಎಷ್ಟು ಎಷ್ಟು ಸಮಸ್ಯೆ ಆಗಿದೆ. ಬರೀ ಒಂದು ಅವರ್ಗ ಎರಡು ಸಲ ಸಂಬುದ್ಧಿ ಸಂಬುದ್ಧಿ ಅಂತಾನೆ ಬರುತ್ತೆ. ಅದು ಹಂಗಲ್ಲ, ವಿನಾಶವಾಗುವಂತಹದ್ದು ಏನಿದೆಯೋ ಅದು ಕಾರ್ಯ ಬ್ರಹ್ಮ. ಹೌದು. ಆನಂತರ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅಸಂಭೂತಿ, ಅದು ಕಾರಣ ಬ್ರಹ್ಮ. ಸಂಭೂತಿ ಚ ವಿನಾಶಂ ಚ ಉಭಯ ಉಭಯ ಉಭಯಂ ಯಹ ತದ್ವೇದ ಸಹ ಉಭಯಂ ಸಹ ಯಹ ತದ್ವೇದ. ಸಂಭೂತಿಯನ್ನ ಮತ್ತು ವಿನಾಶ, ಸಂಭೂತಿ ಅಥವಾ ವಿನಾಶ, ಯಾವುದು ಸಂಭೂತಿಯೋ ಅದು ವಿನಾಶ, ಯಾವುದು ವಿನಾಶಕಾರಿಯೋ ಅದೇ ಕಾರ್ಯ ಬ್ರಹ್ಮ. ಇವು ಎರಡನ್ನು ಸೇರಿಸಿಕೊಂಡು ಯಾವನು ಉಪಾಸನಾ ಮಾಡ್ತಾನೆ? ಯಹ ತದ್ವೇದ ಉಭಯ ಸಹ, ಉಭಯ ಸಹ ತದ್ವೇದ, ಎರಡನ್ನು ಸೇರಿಸಿಕೊಂಡು ಯಾವನು ಉಪಾಸನ ಮಾಡ್ತಾನೋ ಅವನ ಒಂದೊಂದರ ಫಲವು ಬೇರೆ ಬೇರೆ ಅಂತ ಹೇಳ್ತಾರೆ. ವಿನಾಶೇನ ಮೃತ್ಯು ತೀರ್ಥ ಅಸಂಭೂತ್ಯ ಅಮೃತಮಶ್ನತಿ, ಅಸಂಭೂತ್ಯ ಅಮೃತಂ ಅಶ್ನತಿ. ಅಸಂಭೂತ್ಯ ಅಂದ್ರೇನು? ಅವ್ಯಕ್ತ, ಅವ್ಯಾಕೃತ, ಅಸಂಭೂತಿ. ಅದಕ್ಕೆ ಇನ್ನೊಂದು ಅರ್ಥ ಬರ್ಕೊಡಿ, ಪ್ರಕೃತಿಯ ಲಯದ ಸ್ಥಿತಿ, ಕಲ್ಪಾಂತ ಪೌರಾಣಿಕವಾಗಿ ಕಲ್ಪಾಂತ ಸ್ಥಿತಿ. ಇಷ್ಟು ಅರ್ಥ ಕೊಟ್ಟೇನು, ಇವು ಒಂದೊಂದು ಬೇರೆ ಬೇರೆ ಅರ್ಥ ಅಂತ ತಿಳ್ಕೊಬೇಕು. ಒಂದನ್ನೇ ಇಷ್ಟು ಇಷ್ಟು ತರ ಬಂದು ಬರ್ತದೆ. ಕಾರ್ಯಬ್ರಹ್ಮದಲ್ಲಿ ಧರ್ಮ ಅಧರ್ಮಾದಿ ಬುದ್ಧಿಗಳಿಂದ ನಾವು ಏನು ಕೆಲಸದಲ್ಲಿ ತೊಡಗ್ತೇವೆ ಅವೆಲ್ಲವೂ ಉಚ್ಚತೆ ವಿನಾಶ ಐತಿ. ಅವೆಲ್ಲವೂ ಒಂದು ಒಂದು ಒಂದು ಸಮಯ ಬಂದ ನಾಶ ಆಗೇ ಆಗ್ತವೆ. ಆದ್ರಿಂದ ಸಂಭೂತಿ ಅನ್ನೋದನ್ನ ವಿನಾಶ ಅಂತ ತೋರಿಸ್ತಾರೆ. ಯಾವುದು ಸಂಭೂತಿಯೋ ಅದು ವಿನಾಶಕಾರಿ. ಅದನ್ನು ದಾಟುತ್ತಾನೆ ಇದ್ರತ್ತೇನು, ಆ ಗೊಂದಲಗಳು ಅವನಲ್ಲಿ ಇರೋದಿಲ್ಲ. ಅದನ್ನವರು ಮೃತ್ಯುಂ ತೀರ್ಥ ಅಂತ ಬರ್ತಾರೆ. ಮೃತ್ಯುಂ ತೀರ್ಥ ಅಂದ್ರೇನು? ನಾಶವನ್ನು ದಾಟುತ್ತಾನೆ. ನಾಶಕಾರಿ ವಿನಾಶಕಾರಿ ವಿನಾಶಕಾರಿ ಭಾವಗಳನ್ನು ದಾಟಿರುತ್ತಾನೆ. ಮತ್ತೆ ಅಸಂಭೂತಿಯಿಂದ ಏನಾಗ್ತದೆ? ಅಮೃತಂ ಅಶ್ನುತೆ. ಅವನು ಆ ಪೌರಾಣಿಕ ಯಾವುದು ಕಲ್ಪಾಂತ ಅಂತ ಕರೆದಿದ್ದಾರೋ ಅಥವಾ ತಾತ್ವಿಕವಾಗಿ ಅದು ಲಯಸ್ಥಿತಿ ಅಂತ ಏನು ಕರೀತಾರೋ, ಸಮಷ್ಟಿ ಲಯಸ್ಥಿತಿ ಅಥವಾ ಹಿರಣ್ಯ ಗರ್ಭ ಅಂತ ಏನು ಕರೀತಾರೋ, ಅಲ್ಲಿ ಹೋಗಿ ಸೇರ್ತಾನೆ. ಅದಕ್ಕೆ ಏನಂತಾರೆ? ಅಮೃತಂ ಅಶ್ನುತೆ. ಇದು ಎಂತ ಅಮೃತ? ಇದು ಕಲ್ಪಾಂತಿಕ ಅಮೃತಂ ಅಶ್ನುತೆ. ಭಾಷೆ ಇನ್ನು ಕ್ಲಿಯರ್ ಆಗ್ತದೆ. ಸಂಭೂತಿ ಚ ವಿನಾಶಂ ಚ ಯಹ ತದ್ವೇದ ಉಭಯಂ ಸಹ ವಿನಾಶಃ ಧರ್ಮ ಯಸ್ಯ ಕಾರ್ಯಸ್ಯ ಸ ತೇನ ಧರ್ಮಿಣ ಅಭೇದೇನ ಉಚ್ಯತೆ ವಿನಾಶ ಇತಿ. ಕಾರ್ಯಸ್ಯ ಯಸ್ಯ ಧರ್ಮ ವಿನಾಶ. ಕಾರ್ಯಬ್ರಹ್ಮದ ಸಹಜ ಧರ್ಮ ಏನಂದ್ರೆ ನಾಶವಾದ. ಕಾರ್ಯಬ್ರಹ್ಮದ ಸಹಜ ಧರ್ಮ ಏನೋ ನಾಶವಾದ. ಯಸ್ಯ ಕಾರ್ಯಸ್ಯ ವಿನಾಶ ಧರ್ಮ. ಈ ಪ್ರಕಾರ ಸಂಭೂತಿ ಯಾವುದರ ಧರ್ಮ ವಿನಾಶ, ಯಾವುದು ಕಾರ್ಯವಾಗಿದೆಯೋ, ಯಾವುದರ ಧರ್ಮ ವಿನಾಶವಾಗಿದೆಯೋ ಅದನ್ನ ಉಪಾಸನಾ ಮಾಡುವುದರಿಂದ ತೇನ ಧರ್ಮಿನ ಅಭೇದೇನ ಉಚ್ಚತೆ ವಿನಾಶ ಇತಿ ತೇನ ತತ್ ಉಪಾಸನೇನ. ಆ ಪ್ರಕಾರವಾದ ಅದರ ಉಪಾಸನಾ ಮಾಡುವುದರಿಂದ ಅದರ ಯಾವುದು ಸಂಭೂತಿಯನ್ನು ಕಾರ್ಯಬ್ರಹ್ಮ ಎಂದು ಕರೆಯಲಾಗಿದೆಯೋ, ಕಾರ್ಯಬ್ರಹ್ಮದಲ್ಲಿಯ ಪ್ರತಿಯೊಂದು ಕಾರ್ಯವು ನಾಶವನ್ನು ಹೊಂದುವಂತಾಗಿದೆಯೋ, ಅಂತಹ ಆ ಬ್ರಹ್ಮನನ್ನು ಉಪಾಸನಾ ಮಾಡಿದ್ದಾರೆ. ಕ್ಲಿಯರ್ ಆಯ್ತು. ತೇನ ತದ್ ಉಪಾಸನೇನ ಏನಾಗ್ತದೆ, ಅನೈಶ್ವರ್ಯಂ ಅಧರ್ಮಕಾಂ ಆದಿ ದೋಷ ಜಾತಂ ಚ ಮೃತ್ಯುಂ ತೀರ್ತ್ವಾ. ಅಧರ್ಮ ಅಧರ್ಮ ಅನೈಶ್ವರ್ಯ ಅನ್ನುವುಗಳನ್ನ ಅವನು ದಾಟುತ್ತಾನೆ. ಬಹುಶಃ ಅವನಿಗೆ ಅನೇಕ ಅನೇಕ ಐಶ್ವರ್ಯವು ಪ್ರಾಪ್ತಿ ಆಗ್ತವೇನೋ ಗೊತ್ತಿಲ್ಲ. ಆಮೇಲೆ ಧರ್ಮಾಧರ್ಮದ ಗೊಂದಲಗಳು ಅವನಿಗೆ ಬಹುಶಃ ಇರುತ್ತಿಲ್ಲ. ಅಧರ್ಮ ಅಧರ್ಮ ಕಾಮಾದಿ ದೋಷ ಜಾತಂಚ ಅಂತವುಗಳ ಮೃತ್ಯುಂ ತೀರ್ತ್ವ ಅವುಗಳನ್ನು ಅವನು ದಾಟಿರುತ್ತಾನೆ. ಭಾಷ್ಯ ಹಿರಣ್ಯ ಗರ್ಭ ಉಪಾಸನೇನ ಹಿ ಅನಿಮಾಲ್ಯ ಪ್ರಾಪ್ತಿ ಫಲಂ ಏನ ಅನೈಶ್ವರ್ಯಾದಿ ಮೃತ್ಯುಂ ಅತೀತ್ಯ ಅಸಂಭೂತ್ಯ ಅವ್ಯಾಕೃತ ಉಪಾಸನೆಯ ಅಮೃತ ಪ್ರಕೃತಿ ಲಯ ಲಕ್ಷಣ ಅಸ್ಮೃತಿ. ಇನ್ನೊಂದು ನೋಡ್ಕೊಂಡ ಅವನು ಯಾರು, ಅಸಂಭೂತಿ ಉಪಾಸಕ. ಇಷ್ಟೊತ್ತು ಜನ ಮಾತಾಡಿದ್ದು ಸಂಭೂತಿ ಉಪಾಸಕ. ಎರಡನೇದನ್ನು ಉದರ್ಸಿ ಅಸಂಭೂತಿ ಉಪಾಸಕ. ಇವನೇನಿದ್ದಾನು ಅಸಂಭೂತಿ ಉಪಾಸನ ಅಂದ್ರೆ ಏನು, ಹಿರಣ್ಯ ಗರ್ಭ ಉಪಾಸನ. ಸೂಕ್ಷ್ಮ ಹಿರಣ್ಯ ಗರ್ಭನ ಉಪಾಸನ. ಈ ಹಿರಣ್ಯ ಗರ್ಭ ಉಪಾಸನ ಮಾಡಿದ್ದಾರೆ ಅನಿಮಾದಿ ಪ್ರಾಪ್ತಿ ಫಲಂ. ಅನಿಮಾ ಲಘಿಮಾ ಮಹಿಮಾ ಅಷ್ಟಸಿದ್ಧಿಗಳ ಫಲವು ಪ್ರಾಪ್ತವಾಗುತ್ತದೆ. ಇವುಗಳಲ್ಲಿ ಏನಾಗ್ತದೆ, ಅನೈಶ್ವರ್ಯಾದಿ ಮೃತ್ಯು ಅತೀತ್ಯ ದಾರಿದ್ರ್ಯತೆಯಿಂದ ಮುಕ್ತನಾಗ್ತಾನೆ. ಅನೈಶ್ವರ್ಯ ಅಂದ್ರೆ ಏನು, ಅನೈಶ್ವರ್ಯ ಅಂದ್ರೆ ಏನು, ಐಶ್ವರ್ಯ ದಾರಿದ್ರ್ಯ ಅಂದ್ರೆ ಏನು, ಹೌದಲ್ಲ, ಅದನ್ನು ದಾಟ್ತಾರೆ. ಇವನಿಗೂ ಆಗ್ತವೆ, ಇವನಿಗೂ ಆಗ್ತವೆ, ಇವರಿಗೂ ಆಗುತ್ತೆ. ಆದ್ರೆ ನೀವು ಲಯ ಸ್ಥಿತಿಯಲ್ಲಿ ಕೊನೆಗೊಳ್ತಾನೆ, ಅವನು ಲಯ ಸ್ಥಿತಿಯಲ್ಲಿ ಕೊನೆಗೊಳ್ಳ. ಆದ್ರೆ ಗೊಳ್ಳಲಿ ಗೊಳದೇ ಇರಲಿ ಇಬ್ರು ಕರ್ತವ್ಯದೇ ಇರ್ತಾರೆ. ಏನ ಅನೈಶ್ವರ್ಯಾದಿ ಮೃತ್ಯು ಅತೀತ್ಯ ಅಸಂಭೂತ್ಯ ಅವ್ಯಾಕೃತ ಉಪಾಸನೆಯ ಅಮೃತ. ಒಂದೇ ವಾಕ್ಯದೆಲ್ಲ ಕೊಟ್ಟಿದ್ದ ನೋಡಿ, ಅಸಂಭೂತ್ಯ ಅವ್ಯಾಕೃತ ಉಪಾಸನೆಯ ಅಮೃತ ಪ್ರಕೃತಿ ಲಯ ಲಕ್ಷಣ ಅಸ್ಮೃತಿ. ಒಂದು ವಾಕ್ಯದಲ್ಲಿ ನಮ್ಮ ನಾಲ್ಕು ಶಬ್ದ. ಅಸಂಭೂತ್ಯ ಅಸಂಭೂತಿ ಉಪಾಸನೆಯಿಂದ ಅವ್ಯಾಕೃತ ಉಪಾಸನೆಯ. ಅಸಂಭೂತಿ ಉಪಾಸನ ಅಂದ್ರೇನು, ಅವ್ಯಾಕೃತ ಉಪಾಸನ. ಬೇಕಾದ್ರೆ ಅದನ್ನು ತೋರಿಸಿ ಹಿರಣ್ಯ ಗರ್ಭ ಉಪಾಸನ. ಏನಾಗ್ತದ ಫಲ? ಅಮೃತಂ, ಅಮೃತಂ ಫಲಂ. ಅಮೃತ ಫಲ ಅಂದ್ರೇನು? ಪ್ರಕೃತಿ ಲಯ ಲಕ್ಷಣಂ ಅಶ್ನುತೆ. ಪ್ರಕೃತಿ ಲಯ ಗಾಢ ನಿದ್ರ, ಸಮಷ್ಟಿ ಗಾಢ ನಿದ್ರ ಅನ್ನುವ ಆನಂದವನ್ನು ಅನುಭವಿಸುತ್ತಾನೆ. ಸಮಷ್ಟಿ ಗಾಢ ನಿದ್ರ, ವಿಷ್ಟಿ ನಿದ್ರನ ಇಷ್ಟು ಆನಂದವಾಗಿರ್ತದೆ. ಸಮಷ್ಟಿ ನಿದ್ರ ಹೆಂಗಿರ್ಬೋದು? ಧರ್ಮ ಇಲ್ಲ, ಅಧರ್ಮ ಇಲ್ಲ, ದೇವರಿಲ್ಲ, ಪೂಜಾ ಇಲ್ಲ, ಅರ್ಚನೆ ಇಲ್ಲ, ಆರಾಧನೆ ಇಲ್ಲ, ಎಲ್ಲರಿಂದ ಮುಕ್ತ ನೋಡಿ. ಭಾಷ್ಯ ಸಂಭೂತಿ ಚ ವಿನಾಶಂ ಚ ಇತಿ ಅತ್ರ ಅವರ್ಣ ಲೋಪೇನ ನಿರ್ದೇಶಃ ದ್ರಷ್ಟವ್ಯಃ ಪ್ರಕೃತಿ ಲಯಫಲ ಶ್ರುತಿ ಅನುರೋಧಾತ್. ಅವರ್ಣ, ಅವರ್ಣ ಲೋಪ ಅಂತ ಹೇಳ್ತಾರೆ. ಅವರ್ಣ ಲೋಪ ತೀರ್ಥ ಅಸಂಭೂತ್ಯ, ಅಲ್ಲಿ ಅವರ್ಣ ಅಕಾರ ಲೋಪ ಆಗಿದೆ. ಅಂದ್ರೆ ಲೋಪ ಆಗಿರೋದು ಅಂದ್ರೇನು? ಲೋಪವನ್ನ ಮಾಡಿಲ್ಲ, ಶ್ರುತಿಯಿಂದಲೇ ಲೋಪ ಆಗಿದೆ. ಯಾರೂ ಬೈ ಮಿಸ್ಟೇಕ್ ಲೋಪ ಆಗಿಲ್ಲ, ಬೈ ಮಿಸ್ಟೇಕ್ ಅದು ಅವರ್ಗ ಲೋಪ ಆಗಿಲ್ಲ, ಅದು ಟೆಕ್ನಿಕಲಿನ ಲೋಪ ಆಗಿದೆ. ಅದು ಏನ್ ಟೆಕ್ನಿಕಲ್ ಪಾಯಿಂಟ್ ಅಂತ ಹೌದು, ಅವರ್ಣ ಲೋಪೇನ ನಿರ್ದೇಶ ದ್ರಷ್ಟವ್ಯ ಪ್ರಕೃತಿ ಲಯ ಫಲಶ್ರುತಿ ಅನುಭವ. ಅದಕ್ಕೆ ಸಂಭೂತಿಂಚ ವಿನಾಶಂಚ ಇತಿ ಅತ್ರ ಅವರ್ಣ ಲೋಪೇನ ನಿರ್ದೇಶ. ಟೆಕ್ನಿಕಲಿ ಲೋಪ ಆಗಿದೆ, ನೀವು ಸೇರಿಸ್ಕೋಬಹುದು. ಸೆಲೆಬ್ರೇಟ್ ಮಾಡಿದ್ದಲ್ಲ ಮತ್ತೆ, ಓ ಯಾಕೋ ಬೈ ಮಿಸ್ಟೇಕ್ ಆಗಿದೆ, ಇಲ್ಲ ಬೈ ಮಿಸ್ಟೇಕ್ ಅದು ಲೋಪ ಆಗಿಲ್ಲ, ಟೆಕ್ನಿಕಲಿನ ಲೋಪ ಆಗಿದೆ. ಟೆಕ್ನಿಕಲ್ ಪಾಯಿಂಟ್ ಏನು ಅಂತ ಇಲ್ಲಿ ಕ್ಲಿಯರ್ ಮಾಡಿಲ್ಲ. ಅಸಂಭೂತಿಯನ್ನೇ ಸಂಭೂತಿ ಅಂತ ಕರೆದಿದ್ದಾರೆ. ಅದೇ ಎರಡನೇ ಸಾಲ ನೋಡ್ರಿ, ತೀರ್ಥ ತೀರ್ಥ ಅಸಂಭೂತ್ಯ, ಅದು ಆಕ್ಚುಲಿ ಏನದು ಅಸಂಭೂತ್ಯ, ಅದನ್ನೇ ಏನಂತ ಕರೆದಿದ್ದಾರೆ ಸಂಭೂತ್ಯ ಅಂತ ಕರೆದಿದ್ದಾರೆ. ನೀವು ಅವರ್ಗ ಹಾಕೊಂಡ್ರೆ ನೋಡ್ರಿ, ಮಾನುಷ ದೈವ ವಿತ್ತ ಸಾಧ್ಯಂ ಫಲಂ ಶಾಸ್ತ್ರ ಲಕ್ಷಣಂ ಪ್ರಕೃತಿ ಲಯಾಂತಂ ಏತಾವತಿ ಸಂಸಾರ ಗತಿ. ಮಾನುಷ ದೈವ ವಿತ್ತ ಸಾಧ್ಯಂ, ಮನುಷ್ಯನು ಯಾವ ಯಾವ ಐಶ್ವರ್ಯಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾನೋ ಅವಷ್ಟನ್ನು ಅವನು ಪ್ರಯತ್ನಿಸಕ್ಕೆ ಸಾಧ್ಯ ಇದೆ. ಶಾಸ್ತ್ರ ಲಕ್ಷಣಂ, ಇದು ಶಾಸ್ತ್ರದ ಲಕ್ಷಣ, ಎಲ್ಲಿವರೆಗೂ ಈ ಲಕ್ಷಣ ವರ್ಕ್ ಆಗ್ತದೆ? ಪ್ರಕೃತಿ ಲಯಾಂತಂ, ಪ್ರಕೃತಿಯ ಕೊನೆವರೆಗೂ ಇದು ಕೆಲಸ ಮಾಡ್ತಾ ಇರ್ತದೆ. ಏನು ಮನುಷ್ಯ ಅಂದ್ರೆ ಮುಗಿತಪ್ಪ, ಏನೋ ಮುಂದೆ ಪಡ್ಕೊಳ್ಳಬೇಕು, ಅದ್ ತಕ್ಕಂತ ಕರ್ಮಗಳನ್ನ ಮಾಡಬೇಕು. ಹುಟ್ಟಿದಾಗಿನಿಂದ ಇವತ್ತರಿಂದ ಮಾಡಿದ್ದಷ್ಟೇ, ಈ ಜನ್ಮ ಅಷ್ಟೇ ಅಲ್ಲ, ಜನ್ಮ ಜನ್ಮ ಅಂತ ಇಲ್ಲ ಮಾಡಿ ಮಾಡೋದು ಪಡೆಯೋದು ಸಮಾಧಾನ ಇಲ್ಲ, ಮತ್ತೆ ಮಾಡೋದು ಪಡೆಯೋದು ಸಮಾಧಾನ ಇಲ್ಲ, ಮತ್ತೆ ಮಾಡೋದು ಪಡೆಯೋದು ಸಮಾಧಾನ ಇಲ್ಲ. ಬಿಲ್ಡಿಂಗ್ ಕಟ್ಟೋದು ಅನುಭವಿಸೋದು ಸಮಾಧಾನ ಇಲ್ಲ, ಕೆಡುವುದು ಮತ್ತೆ ಕಟ್ಟೋದು ಸಮಾಧಾನ ಇಲ್ಲ, ಮತ್ತೆ ಕೆಡುವುದು ಮತ್ತೆ ಕಟ್ಟೋದು ಸಮಾಧಾನ ಮಾಡ್ತಾರೆ. ತಕ್ಷಣ ಅದು ಮೊದಲನೇ ವಾಕ್ಯ ಹೇಗ್ಬಿಟ್ಟರೆ, ಪ್ರಕೃತಿಯ ಲಕ್ಷಣ ಏನಪ್ಪ, ಮಾನುಷ ದೈವ ವಿತ್ತ ಸಾಧ್ಯಂ ಫಲಂ ಸಾಧ್ಯ ಗೊತ್ತಾಗಲು ಸಾಧಿಸಬೇಕಾದ ಫಲ. ಏನ್ ಮನುಷ್ಯ ಏನ್ ಸಾಧಿಸಬೇಕಾಗಿದೆ, ಅದಕ್ಕೆ ತಕ್ಕಂತೆ ಕರ್ಮವನ್ನು ಮಾಡ್ತಾನೆ, ಕರ್ಮ ಮಾಡಿ ಏನು ಸಾಧಿಸ್ತಾನೆ, ಆಮೇಲೆ ಏನ್ ಮಾಡ್ತಾನೆ, ಮತ್ತೆ ಸಾಧಿಸ್ತಾನೆ, ಮತ್ತೆ ಕರ್ಮ. ಶಾಸ್ತ್ರ ಲಕ್ಷಣ ಪ್ರಕೃತಿ ಲಯ ಎಲ್ಲಿ ಉಳಿಬಿರುತ್ತೆ, ಇದು ಕಲ್ಪಾಂತರವರೆಗೂ ಹೀಗೆ. ಏತಾವತಿ ಸಂಸಾರ ಗತಿ, ಇದನ್ನೇ ಏನಂತ ಕರೀತಾರೆ, ಸಂಸಾರ ಗತಿ, ಸಂಸಾರ ಪ್ರವಾಹ, ಸಂಸಾರ ಸಾಗರ. ಸಂಸಾರ ಸಾಗರದಲ್ಲಿ ಅತಿ ಪ್ರಮುಖವಾದ ಎರಡು ಸಂಗತಿಗಳು ಏನು, ಕರ್ಮ ಫಲ, ಕರ್ಮ ಫಲ ಸತತ್ವ. ಕರ್ಮದಿಂದಾಗಿ ಫಲ, ಫಲದಿಂದಾಗಿ ಕರ್ಮ, ಕರ್ಮದಿಂದಾಗಿ ಫಲ, ಫಲದಿಂದಾಗಿ ಫಲದಿಂದಾಗಿ ಏನ್ ಕರ್ಮ ಆಗ್ತದೆ, ಅದು ನೀವು ನಿಮ್ ವಿವೇಕ ಓಡಿಸ್ಬೇಕು. ಫಲದಿಂದಾಗಿ ಕರ್ಮ ಹೇಗಾಗ್ತದೆ, ಫಲ ಟರ್ನ್ಸ್ ಇಂಟು ವಾಸನ, ಫಲವೇನಾಗ್ತದೆ ವಾಸನ ಆದಲ್ಲಿ ಪರಿವರ್ತನೆ ಆಗ್ತದೆ. ಆ ವಾಸನ ಏನ್ ಮಾಡ್ತದೆ, ಇಚ್ಛಾ. ಅಂತಃಕರಣದ ಲೆವೆಲ್ ನಲ್ಲಿ ವಾಸನ, ಮನಸ್ಸು ಬುದ್ಧಿಗಳ ಲೆವೆಲ್ ನಲ್ಲಿ ಇಚ್ಛಾ, ಶರೀರದ ಲೆವೆಲ್ ನಲ್ಲಿ ಕರ್ಮ. ಮತ್ತೆ ದೊಡ್ಡ ಸೈಕಲ್ ಇದು, ಭಾರಿ ಸಂಶೋಧಿತವಾದ ಸೈಕಲ್. ಈ ಸೈಕಲ್ ಅನ್ನು ತಯಾರು ಮಾಡಲಿಕ್ಕೆ 27 ವರ್ಷ ಇತ್ತು. ಲೈಟ್ ಆಗಿ ತಗೋಬೋದಲ್ಲ, ಈಗಿನ ಲೈಟ್ ಅನ್ನಿಸ್ತು ಅದು ಅಷ್ಟ ಅಷ್ಟ. ಆ ಸೈಕಲ್ ನನ್ನ ಡಿಸೈನ್ ಮಾಡಲಿಕ್ಕೆ 27 ಇಯರ್ಸ್ ಇದ್ದ. ಕರ್ಮದಿಂದ ಫಲ, ಫಲದಿಂದ ವಾಸನ, ವಾಸನಾದಿಂದ ಇಚ್ಛಾ, ಇಚ್ಛಾದಿಂದ ಮತ್ತೆ ಕರ್ಮ, ಕರ್ಮದಿಂದ ಫಲ, ಫಲದಿಂದ ವಾಸನ. ಯಾರಿಗೂ ಬದಲಿಸ್ಲಿಕ್ಕಾಗುವುದಿಲ್ಲ ಇದನ್ನ. ಯಾವ ಸೃಷ್ಟಿ ಮಾಡಲ್ಲ ಅವನು ಕೂಡ ಇದನ್ನು ಬದಲಿಸ್ಲಿಕ್ಕಾಗುವುದಿಲ್ಲ. ಅದಕ್ಕೆ ಈ ನಿಯಮ ಇಟ್ಟ ಸೃಷ್ಟಿ ಮಾಡಿದ ಟೊಯೋಟಾ ಇಂಜಿನ್ ಯಾರು ಸೃಷ್ಟಿ ಮಾಡ್ಯಾರ, ನಮ್ಮ ಕಾರ್ ಟೊಯೋಟಾ ಅಲ್ಲ, ಅದಕ್ಕೆ ಟೊಯೋಟಾ ಇಂಜಿನ್ ಯಾರು ಸೃಷ್ಟಿ ಮಾಡ್ಯಾರ, ಅವ್ರು ಯಾವ ನಿಯಮಗಳನ್ನು ಇಟ್ಟು ಅದನ್ನು ಸೃಷ್ಟಿ ಮಾಡಿದ್ದಾರೆ, ಅವರಿಗೆ ಆ ನಿಯಮಗಳನ್ನು ಬದಲಿಸ್ಲಿಕ್ಕಾಗುವುದಿಲ್ಲ. ಕಾರಣ ಅಂತಂದ್ರೆ ಕಾರ ಇರುವುದಿಲ್ಲ, ನಿಯಮ ಬದಲಿಸ್ಬಿಟ್ರೆ ಕಾರ ಇರುವುದಿಲ್ಲ. ಅರ್ಥ ಏನು, ಎಲ್ಲ ತನಕ ಸೃಷ್ಟಿ ಇರ್ತದೋ ಅವ್ರ ತನಕ ನಿಯಮಗಳು ಇದ್ದೇ ಇರ್ತದೆ. ಏನ್ ನಿಯಮ, ಕರ್ಮದಿಂದ ಫಲ, ಫಲದಿಂದ ವಾಸನ, ವಾಸನದಿಂದ ಇಚ್ಛಾ, ಇಚ್ಛಾದಿಂದ ಕರ್ಮ. ಏತಾವತಿ ಸಂಸಾರ ಗತಿ, ಇದನ್ನೇ ಸಂಸಾರ ಚಕ್ರ ಎಂದು ಕರೆಯುತ್ತಾರೆ. ಅತಃ ಪರಂ ಪೂರ್ವೋಕ್ತಂ ಆತ್ಮೈವ ಅಭೂತ್ ವಿಜಾನತ ಇತಿ ಸರ್ವ ಆತ್ಮಭಾವ ಏವ ಸರ್ವ ಈಶಣ ಸನ್ಯಾಸ ಜ್ಞಾನ ನಿಷ್ಠಾ ಪದಂ ಪ್ರಕಾರ ಪ್ರವೃತ್ತಿ ನಿವೃತ್ತಿ ಲಕ್ಷಣ ವೇದಾರ್ಥ ಅತ್ರ ಪ್ರಕಾಶಿತ. ಅತಃ ಪರಂ ಪೂರ್ವ ಉಕ್ತಂ ಆತ್ಮ ಏವ ಅಭೂತ್ ವಿಜಾನತ ಇತಿ ಸರ್ವಾತ್ಮ ಭಾವ ಏವ ಸರ್ವ ಈಶ್ವರ ಸನ್ಯಾಸ ಜ್ಞಾನ ನಿಷ್ಠಾಪನ. ಈ ಸಂಸಾರ ಗತಿಯಲ್ಲಿ ಒಂದು ವಿಚಿತ್ರವಾದ ಜೀವ ಉಲ್ಟಾ ಹೊಡಿತು, ಒಂದು ವಿಚಿತ್ರವಾದ ಜೀವ ಉಲ್ಟಾ ಹೊಡಿತು. ಅದು ಏನ್ ಮಾಡ್ತದೆ ಅಂತಂದ್ರೆ, ನಾವು ಮುಂಚಿತವಾಗಿ ಹೇಳಿದ್ವಲ್ಲ ಆತ್ಮ ಅನ್ನುವಂತಹ ಫಲ, ಪೂರ್ವ ಉಕ್ತ ಪೂರ್ವ ಉಕ್ತಂ ಆತ್ಮೈವ ಅಭೂತ್ ವಿಚಾರ, ನಾನಾಗಬೇಕು. ಏನು ಆತ್ಮಜ್ಞಾನವನ್ನು ನಾನು ಹೊಂದಬೇಕು. ಇತಿ ಸರ್ವಾತ್ಮ ಭಾವ ಈಗ, ಅದೇ ಸರ್ವಾತ್ಮ ಭಾವ ಅಂತ ಅನಿಸ್ಕೊಂಡಿದ್ದೆ. ಅಂತಹ ಆತ್ಮನನ್ನು ನಾನು ಹೊಂದಬೇಕು. ಅದಕ್ಕೆ ಏನ್ ಮಾಡಬೇಕು? ಸರ್ವ ಈಶನ ಸನ್ಯಾಸ, ಸರ್ವ ಈಶನ ಸನ್ಯಾಸ. ಸರ್ವ ಈಶನ ಅಂದ್ರೆ ಎಷ್ಟು ಈಶನ ಎಂತತ್ವೇನು? ಮೂಲ ವಿದ್ಯೇಶ, ಪುತ್ರೇಶನ ವಿದ್ಯೇಶನ ಲೋಕೇಶ. ಕೆಲವು ಸಲ ಈಶನ ತ್ರಯಗಳನ್ನು ಸನ್ಯಾಸ ಮಾಡಬೇಕು ಅಂತ ಹೇಳ್ತಾರೆ, ಕೆಲವೊಂದು ಸಲ ಎಲ್ಲ ಈಶನಗಳನ್ನು ಸನ್ಯಾಸ. ಎರಡು ಅರ್ಥ ಒಂದು ಹೌದಾ? ಎಲ್ಲ ಈಶನಗಳನ್ನು ಸನ್ಯಾಸ ಮಾಡಿದ ಆವಾಗ ಅವನಿಗೆ ಜ್ಞಾನ ನಿಷ್ಠಾ ಫಲಂ, ಅವನಿಗೆ ಯಾವ ಫಲ ಸಿಕ್ತು? ಯಾವ ಜ್ಞಾನ? ಆತ್ಮಜ್ಞಾನ ನಿಷ್ಠಾ. ಏವಂ ಈ ಪ್ರಕಾರ ದ್ವೀ ಪ್ರಕಾರ ಪ್ರವೃತ್ತಿ ನಿವೃತ್ತಿ ಲಕ್ಷಣ. ಒಂದು ಕರ್ಮ ಫಲಗಳನ್ನ ಹುಡುಕೊಂಡು ಹುಡುಕೊಂಡು ಹೋಗೋದು, ಇದು ಪ್ರವೃತ್ತಿ ಲಕ್ಷಣ. ಇನ್ನೊಂದು ಈಶನಾಶ್ರಯಗಳನ್ನು ತ್ಯಾಗ ಮಾಡಿ ಜ್ಞಾನದ ನಿಷ್ಠೆಯನ್ನು ಹೊಂದುವಂತಹದ್ದು, ಇದು ಇನ್ನೊಂದು ಫಲ. ಹೀಗಾಗಿ ಈ ಪ್ರಕಾರವಾಗಿ ಪ್ರಕೃತಿ ಪ್ರವೃತ್ತಿ ನಿವೃತ್ತಿ ಲಕ್ಷಣ ವೇದಾರ್ಥ ಅತ್ರ ಪ್ರಕಾಶಿತ, ಅದನ್ನು ಇಲ್ಲಿ ತಿಳಿಸಲಾಗ್ತದೆ. ತತ್ರ ಪ್ರವೃತ್ತಿ ಲಕ್ಷಣಸ್ಯ ವೇದಾರ್ಥಸ್ಯ ವಿಧಿ ಪ್ರತಿಷೇಧ ಲಕ್ಷಣಸ್ಯ ಕೃಷ್ಣಸ್ಯ ಪ್ರಕಾಶನೆ ಪ್ರವರ್ಗ್ಯಾಂತಂ ಬ್ರಾಹ್ಮಣ ಬ್ರಾಹ್ಮಣಂ ಉಪಯುಕ್ತಂ ನಿವೃತ್ತಿ ಲಕ್ಷಣಸ್ಯ ವೇದಾರ್ಥಸ್ಯ ಪ್ರಕಾಶನೆ ಅತ ಊರ್ಧ್ವಂ ಬೃಹದಾರಣ್ಯಕಂ ಉಪಯುಕ್ತಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ.